श्रीगुरुभ्यो नमः। हरिः ओम्। यत्पदं वेदसंवेद्यं कटाक्षेणापि वीक्षितुं न क्षमन्ते विमतयस्तमुपासे श्रियःपतिं। मयि स्थितो मदङ्गेषु स्वतन्त्रो व्याप्तवान् हरिः स विष्णुश्चास्वतन्त्रं मां स्वेच्छया वर्तयत्यजः। स्वात्मनस्तस्य पूजा स्युः मनो वाक्कायवृत्तयः। ममैताः इति कर्तारम् उद्देश्यञ्च हरिं स्मरेत्। धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरम्। आनन्दतीर्थोपदिष्टो निधिर्नारायणः वयः। प्रदर्शितो येन सम्यक् जयतीर्थं तमाश्रये। सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान् परिपूर्णनादन्तः स्वामी भगवन्त ಜಗತ್ತಿನಲ್ಲಿರುವ ಎಲ್ಲ ವ್ಯಕ್ತಿಗಳು ಅಪರಿಪೂರ್ಣರು. ತನ್ನ ಕುಡಿ ನೋಟದಿಂದ ವಿಶ್ವದ ಹುಟ್ಟು ಇರುವು ಸಾವು ತಿಳಿವು ಎಲ್ಲವನ್ನೂ ನೀಡುವ ಸಾಮರ್ಥ್ಯವನ್ನು ಪಡೆದ ಮಹಾಲಕ್ಷ್ಮಿಯು ಭಗವಂತನ ಪರಮ ಭಕ್ತಳು, ಭಗವಂತನ ಅಧೀನಳು. ಪರಮಾತ್ಮನ ಪರಿಪೂರ್ಣತೆಯನ್ನು ಪೂರ್ಣವಾಗಿ ತಿಳಿದವಳಲ್ಲ. ಜಗತ್ತಿನ ವಿಧಾತ ಎನಿಸಿಕೊಂಡ ವಿಧಿ ಬ್ರಹ್ಮದೇವರು ಜಗತ್ತಿನ ಸಂಹಾರವನ್ನು ಮಾಡುವ ರುದ್ರದೇವರು ಮಹಾಶಕ್ತಿ ಸಂಪನ್ನರಾದ ಗರುಡ ಶೇಷ ರುದ್ರ ಇಂದ್ರಾದಿ ಸಕಲ ದೇವತೆಗಳು ತಮ್ಮ ತಪೋಬಲದಿಂದ ಏನನ್ನೂ ಸೃಷ್ಟಿ ಮಾಡಲು ಸಮರ್ಥರಾದ ಮಹಾಮಹಾ ಋಷಿಗಳು ಭಗವಂತನ ದಾಸಾನುದಾಸರು ಅಂತಹ ಪರಿಪೂರ್ಣವಾದ ಆ ವ್ಯಕ್ತಿತ್ವ ಅದೆಲ್ಲೋ ದೂರದಲ್ಲಿದೆ ಅಂತ ಭಾವಿಸುವುದು ಬೇಡ. ನಮ್ಮೆಲ್ಲರ ಹೃದಯದಲ್ಲಿ ಅಂತರ್ಯಾಮಿಯಾಗಿದೆ. ಕೆಲವು ವಸ್ತುಗಳು ನಮ್ಮಲ್ಲಿದ್ದರೂ ಅದರ ತಿಳುವಳಿಕೆ ನಮಗಿಲ್ಲದಿದ್ದರೆ ಅವುಗಳ ಪೂರ್ಣ ಲಾಭವನ್ನು ನಾವು ಪಡೆಯುವುದಕ್ಕೆ ಸಾಧ್ಯವಿಲ್ಲ. ಕತ್ತಲೆಯಲ್ಲಿ ಭಯಗೊಂಡ ಮಗು ಒದ್ದಾಡುವಾಗ, ಮರೆಯಲ್ಲಿ ತಾಯಿ ನಿಂತಿದ್ದರೂ ಮಗುವಿನ ಭಯ ಹೋಗೋದಿಲ್ಲ. ತಾಯಿ ರಕ್ಷಕಳಾಗಿದ್ದಾಳೆ ಅಂತ ತಿಳಿದಾಗ ಭಯ ಮಾಯವಾಗುತ್ತೆ. ಅಜ್ಞಾನದ ಕತ್ತಲಲ್ಲಿ ನಾವೆಲ್ಲ ಇದ್ದೇವೆ. ದೇವರು ದೂರ ಇಲ್ಲ, ಆದರೆ ದೇವರನ್ನು ನಾವು ತಿಳಿದಿಲ್ಲ. ಭಯದಲ್ಲಿ ಮುಳುಗಿದ್ದೇವೆ, ದುಃಖ ಸಾಗರದಲ್ಲಿ ಮುಳುಗಿದ್ದೇವೆ. ಅನಂತ ಶಕ್ತಿಯಾದ ಅನಂತ ಗುಣಗಳಿಂದ ಪೂರ್ಣನಾದ ಸ್ವಾಮಿ ಶ್ರೀಹರಿ ಹೃದಯದಲ್ಲಿಯೇ ಅಂತರ್ಯಾಮಿಯಾಗಿ ರಕ್ಷಕನಾಗಿದ್ದಾನೆ. ಒಳಗೆ ಹೊರಗೆ ಎಲ್ಲ ಕಡೆಗೆ ವ್ಯಾಪಿಸಿ ಇದ್ದಾನೆ. ಪರಮ ದಯಾ ಸಾಗರ ಭಜಿಸಿದವರನ್ನು ತ್ಯಜಿಸುವುದಿಲ್ಲ. ಕಷ್ಟವನ್ನು ನಷ್ಟ ಮಾಡುವ ಉತ್ಕೃಷ್ಟ ಸಾಮರ್ಥ್ಯ ಇದೆ. ಹಸಿದ ಮಗುವನ್ನು ನೋಡಿ ಸುಮ್ಮನಿರಲಾರದೆ ತಾಯಿ ಬಂದು ಹಾಲುಣಿಸಿ ತಣಿಸುವಂತೆ, ದುಃಖದಲ್ಲಿ ಒದ್ದಾಡುವ ಮಾನವರನ್ನು ಕಂಡು ತಾಯಿತನದ ಪರಾಕಾಷ್ಠೆಯನ್ನು ಮುಟ್ಟಿದ ಆ ಭಗವಂತ ಸುಮ್ಮನಿರಲಾರದೆ ತನ್ನ ದಯಾಧಾರೆಯನ್ನು ಸುರಿಸಿ ರಕ್ಷಣೆ ಮಾಡುವುದರಲ್ಲಿ ಯಾವುದೇ ಸಂಶಯವಿಲ್ಲ. ನಂಬಬೇಕು, ಶ್ರದ್ಧೆ ಇಡಬೇಕು. ನಂಬಿ ಕೆಟ್ಟವರಿಲ್ಲವೋ, ಅನಾದಿ ಕಾಲದಿಂದ ನಾನಿರುವಂತೆ ಮಾಡಿದ ದೊರೆ ಚೈತನ್ಯವನ್ನು ತುಂಬಿದ ದೊರೆ ಊಹೆ ಮಾಡಲು ಸಾಧ್ಯ ಇಲ್ಲ. ದೇವರು ನನ್ನ ಮೇಲಿಟ್ಟ ಕೃಪಾ ದೃಷ್ಟಿಯ ವೈಭವ ಜೀವ ಅತಿಸೂಕ್ಷ್ಮ. ಕುದುರೆಯ ಬಾಲದ ತುದಿಯಲ್ಲಿ ಸಾವಿರ ಭಾಗ ಮಾಡಿದರೆ ಆ ಒಂದು ಸೂಕ್ಷ್ಮ ಭಾಗಕ್ಕೂ ಸೂಕ್ಷ್ಮನಾದ ಜೀವ ಕಣ್ಣಿಗೆ ಕಾಣದ ಜೀವ ಅತಿಸೂಕ್ಷ್ಮವಾದ ಆ ಜೀವಸ್ವರೂಪ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಎಲ್ಲಿಯೂ ಕಳೆಯದಂತೆ, ಹಾಳಾಗದಂತೆ, ಹೋಳಾಗದಂತೆ, ಬೀಳಾಗದಂತೆ, ಚೈತನ್ಯಪೂರ್ಣವಾಗಿ ತನ್ನೊಳಗೆ ಪಡೆದ ಜ್ಞಾನ, ಆನಂದ, ಬಲ, ಈ ಮೊದಲಾದ ಗುಣಗಳನ್ನು ತುಂಬಿಕೊಂಡು ಸ್ಥಿರವಾಗಿ ಉಳಿಯುವಂತೆ ರಕ್ಷಣೆ ಮಾಡಿದ್ದಾನಲ್ಲ ಒಬ್ಬೊಬ್ಬ ಜೀವನನ್ನು, ಅದೆಂತಹ ಶಕ್ತಿ, ಅದೆಂತಹ ಪ್ರೀತಿ. ನಿಮ್ಮ ಮನೆಗೆ ಬಂದಾಗ ನನ್ನ ಒಂದು ತಂಬಿಗೆಯನ್ನ ಮರೆತು ಹೋಗಿದ್ದೆ, ಕೊಡಿ ಅಂದರೆ ಹುಡುಕಿ ಕೊಡಬಹುದು. ಎತ್ತಿಟ್ಟದ್ದನ್ನು ಕೊಡಬಹುದು, ಕಳೆದಿದ್ದರೆ ಹುಡುಕಿ ಕೊಡಬಹುದು. ನಿಮ್ಮ ಮನೆಗೆ ಬಂದಾಗ ನನ್ನ ತಂಬಿಗೆಗೆ ಹತ್ತಿದ ಒಂದು ಧೂಳಿ ಕಣ ನಿಮ್ಮ ಮನೆಯಲ್ಲಿ ಬಿಟ್ಟು ಹೋಗಿದ್ದೆ, ಎಲ್ಲಿದೆ ಅಂತ ಕೇಳಿದರೆ ಯಾರಾದರೂ ತಿಳಿಯಬಹುದೋ, ಎತ್ತಿ ಕೊಡಬಹುದೋ, ಸಾಧ್ಯವೋ? ನಗೆ ಪಾಡಾದೀತು. ಧೂಳಿಯ ಕಣ ಕಣ್ಣಿಗೆ ಕಾಣದ್ದು ಎಲ್ಲಿ ಅಂತ ಹುಡುಕಿಕೊಡೋದು? ಕೇಳುವುದಾದರೂ ಸರಿಯೇ ಅಂತ ಅಂದು ಕಳಿಸಿ ಯಾರು? ಅಷ್ಟೇ ಆಲೋಚಿಸಿ, ಧೂಳಿಯ ಕಣಕ್ಕಿಂತಲೂ ಸೂಕ್ಷ್ಮ, ಅತಿ ಸೂಕ್ಷ್ಮನಾದ ಈ ಜೀವ ಎಲ್ಲಿಯೂ ಕಳೆದಿಲ್ಲ, ಎಲ್ಲಿಯೂ ಹಾಳಾಗಿಲ್ಲ. ಅವನು ಕಳೆದಿಲ್ಲ ಅಷ್ಟೇ ಅಲ್ಲ, ಅವನದೇನೂ ಕಳೆದಿಲ್ಲ. ಅವನ ಚೈತನ್ಯ, ಅವನ ಆನಂದ, ಅವನ ಬಲ, ಅವನಲ್ಲಿರುವ ಓಜಸ್ಸು, ಶಕ್ತಿ, ಸಾಮರ್ಥ್ಯಗಳು ಎಲ್ಲವನ್ನು ತುಂಬಿಕೊಂಡ ಆ ಜೀವ ಅನಂತ ಕಾಲದವರೆಗೆ ಮೋಕ್ಷದಲ್ಲಿಯೂ ಸುಖವಾಗಿ, ನಿಶ್ಚಿಂತವಾಗಿ, ತೃಪ್ತಿಯಾಗುವಂತೆ ವಿಹಾರವನ್ನು ಮಾಡ್ತಾ ಇರ್ತಾನೆ ಅಂದರೆ ಅದೇನು ಭಗವಂತನ ಅತ್ಯದ್ಭುತವಾದ ವ್ಯವಸ್ಥೆ ಈ ಜಗತ್ತಿನಲ್ಲಿ. ಮನೆಯ ಹಿರಿಯ ಸದಸ್ಯರು, ತಂದೆ ತಾಯಿ, ಗಂಡ ಹೆಂಡತಿ, ಮಕ್ಕಳು, ಸೇವಕರು, ದನ ಕರುಗಳು, ಇವುಗಳೆಲ್ಲವುಗಳನ್ನು, ಇವರೆಲ್ಲರನ್ನು ಪ್ರೀತಿಯಿಂದ ನೋಡಿಕೊಳ್ಳಬಹುದು, ರಕ್ಷಣೆ ಮಾಡಬಹುದು, ವ್ಯವಸ್ಥೆ ಮಾಡಿರಬಹುದು. ಮನೆಯಲ್ಲಿರುವ ಇರುವೆಗಳು ಅವುಗಳಿಗಿಂತಲೂ ಸೂಕ್ಷ್ಮವಾದ ಕ್ರಿಮಿ ಕೀಟಗಳು, ಬ್ಯಾಕ್ಟೀರಿಯಾಗಳು ಅವುಗಳಿಗೂ ಪೋಷಣೆಯನ್ನು ಮಾಡುತ್ತಾ ಅವುಗಳ ಅಪೇಕ್ಷೆಗಳನ್ನು ತಿಳಿದು ಪೂರ್ಣ ಮಾಡುತ್ತಾ ಅವುಗಳ ಕಷ್ಟಗಳನ್ನು ಪರಿಹಾರ ಮಾಡುತ್ತಾ ಯಾವ ವ್ಯಕ್ತಿ ತನ್ನ ಮನೆಯಲ್ಲಿ ವ್ಯವಸ್ಥೆಯನ್ನು ಮಾಡುವುದಕ್ಕೆ ಸಾಧ್ಯ ಊಹಿಸಿಕೊಳ್ಳಿ. ಇದು ಸಣ್ಣ ಮನೆಯಲ್ಲ, ಬ್ರಹ್ಮಾಂಡ. 50 ಕೋಟಿ ಯೋಜನ ವಿಸ್ತೀರ್ಣವಾದ ಬ್ರಹ್ಮಾಂಡ, ಅನಂತವಾದ ಅವ್ಯಾಕೃತ ಆಕಾಶ, ಸ್ಪೇಸ್. ಅನಂತವಾದ ಅವ್ಯಾಕೃತ ಆಕಾಶದಲ್ಲಿ ಈ ಸೂಕ್ಷ್ಮ ಅತಿ ಸೂಕ್ಷ್ಮವಾದ ಜೀವನ ವ್ಯಕ್ತಿತ್ವ ಎಲ್ಲಿದೆ, ಯಾವ ಮೂಲೆಯಲ್ಲಿದೆ, ಯಾವ ಕೋನದಲ್ಲಿ? ಯಾರು ಗಮನ ಕೊಡುವುದಕ್ಕೆ ಸಾಧ್ಯ? ಮನೆಯಲ್ಲಿಯೇ ಗಮನ ಕೊಡುವುದಕ್ಕಾಗೋದಿಲ್ಲ ಅಲ್ಲ, ತನ್ನ ಕೈಯಲ್ಲಿಯೇ ಕೋಟಿ ಕೋಟಿ ಜೀವರಾಶಿಗಳಿದ್ದಾರೆ, ಗೊತ್ತಿಲ್ಲ ನನ್ನ ಕೈ ಇಷ್ಟೇ ಗೊತ್ತು, ಅದರ ಮೇಲಿದ್ದ ಜೀವರಾಶಿಗಳ ಪರಿಚಯ ನನಗಿಲ್ಲ, ಅದರ ಬಗ್ಗೆ ಚಿಂತನೆ ಮಾಡುವುದಂತೂ ದೂರ. ಅನಂತ ಅವ್ಯಾಕೃತ ಆಕಾಶದಲ್ಲಿ ಹಾರಾಡುವ ಈ ಸೂಕ್ಷ್ಮನಾದ ಜೀವ, ಒಬ್ಬ ಜೀವನು ದೇವರ ಅಲಕ್ಷ್ಯಕ್ಕೆ ಗುರಿಯಾಗಿಲ್ಲ, ದೇವರಿಂದ ದುರ್ಲಕ್ಷಿತನಾಗಿಲ್ಲ. ಅದರಲ್ಲಿ ನಾನು ಒಬ್ಬ, ಹೆಮ್ಮೆಯಿಂದ ಭಕ್ತಿಯಿಂದ ತುಂಬಿದ ಮನದಿಂದ ತಿಳಿಯೋಣ, ಅದರಲ್ಲಿ ನಾನು ಒಬ್ಬ. ಎಂದಿಗೂ ಮರೆತಿಲ್ಲ, ಮರೆಯೋದಿಲ್ಲ. ಇಂತಹ ಪ್ರೀತಿಯ ಮಮತೆಯ ಅಂತಃಕರಣದ ಅನುಗ್ರಹದ ಧಾರೆಯನ್ನು ಸುರಿಸುವ ನಿರ್ವ್ಯಾಜ ನಿಷ್ಕಲ್ಮಶ ಪ್ರೇಮದ ಸಾಗರನಾದ ಸ್ವಾಮಿ ಶ್ರೀಹರಿ, ನಾನು ಯಾವುದೋ ಮೂಲೆಯಲ್ಲಿ ಅಂಟಿಕೊಂಡ ಒಂದು ಪರಮಾಣು ಆದರೆ ಒಳಗೆ ಹೊರಗೆ ಎಲ್ಲ ಕಡೆಗೆ ತುಂಬಿಕೊಂಡ ಅನಂತ ಶಕ್ತಿ, ಅನಂತ ಪ್ರೀತಿ ಸ್ವರೂಪ ಆ ಭಗವಂತ. ಇಂತಹ ಭಗವಂತನ ರಕ್ಷಣೆ ನನಗಿದೆ, ನನಗಿದೆ, ನನಗಿದೆ. ಈ ತಿಳುವಳಿಕೆ ಇಲ್ಲದೆ ಒದ್ದಾಡ್ತಾ ಇದ್ದೇವೆ. ಈ ತಿಳುವಳಿಕೆಯಿಂದ ಎಂತಹ ರೋಗಾಣುಗಳ ಜೊತೆಗೂ ಗುದ್ದಾಟ ಮಾಡುವುದಕ್ಕೆ ಶಕ್ತಿ ನಮ್ಮಲ್ಲಿ ಜಾಗೃತವಾಗುತ್ತೆ. ಆ ಭಗವತ್ ಶಕ್ತಿಯನ್ನು ಅಚಿಂತ್ಯವಾದ ಅದ್ಭುತವಾದ ಆ ಶಕ್ತಿಯನ್ನು ನನ್ನ ಸುತ್ತ ರಕ್ಷಣೆಗಿದೆ ಅಂತ ಚಿಂತನೆ ಮಾಡೋಣ. ಅಮೃತಮಯವಾದ ಆ ಭಗವಂತನ ಸ್ವರೂಪ, ಆ ಭಗವಂತನ ಪ್ರಕಾಶ, ಜಗವೆಲ್ಲ ಹರಡಿದೆ. ದಯಾಸಾಗರನಾದ ಭಗವಂತ ನ್ಯಾಯ ನಿಷ್ಠುರನೋ ಹೌದು, ತಪ್ಪುಗಳನ್ನು ಮಾಡಿದಾಗ, ಪಾಪಗಳನ್ನು ಎಸಗಿದಾಗ ಸುತ್ತಮುತ್ತ ಎಲ್ಲ ಕಡೆಗೂ ತಾನಿದ್ದರೂ ತನ್ನ ಅಮೃತ ಮಾಯ ಕಿರಣಗಳು ಹರಡಿದ್ದರೂ ನಮಗೆ ಅದರ ಲಾಭವಾಗದಂತೆ ರೋಗಗಳಿಗೆ ತುತ್ತಾಗುವಂತೆ ಮಾಡುವುದಕ್ಕೂ ಸಮರ್ಥ. ಮಾಡಿದ ತಪ್ಪುಗಳನ್ನು ಒಪ್ಪಿಕೊಂಡು ಭಗವಂತನಿಗೆ ಶರಣು ಹೋಗಿ ಪ್ರಾಯಶ್ಚಿತ್ತಗಳನ್ನು ಮಾಡಿಕೊಂಡರೆ ಹರಿನಾಮ ಸಂಕೀರ್ತನವನ್ನು ಮಾಡಿದರೆ ಆ ಪಾಪಗಳನ್ನು ಕಳೆದು ರೋಗಗಳನ್ನು ದೂರ ಮಾಡುವ ಧನ್ವಂತರಿ ಆ ಭಗವಂತ. ಅದೇನು ದೊಡ್ಡ ಉಪಕಾರ ನಾವು ಮಾಡೋದಲ್ಲ ದೇವರಿಗೆ. ನಿನ್ನ ನಾಮವನ್ನು ಸಂಕೀರ್ತನ ಮಾಡಿದ್ದೇವೆ, ಪಾಪಗಳನ್ನು ಕಳಚಿ ಉದ್ಧಾರ ಮಾಡೋದು ನಿನ್ನ ಕರ್ತವ್ಯ, ನಿನಗೆ ಅನಿವಾರ್ಯ. ನನ್ನ ಕರ್ತವ್ಯದಲ್ಲಿ ನಾನು ಚ್ಯುತನಾಗಿಲ್ಲ ಅಂತ ಹೇಳಿ ದೇವರನ್ನು ಒತ್ತಾಯಿಸಿ ಕಾರ್ಯವನ್ನು ಮಾಡಿಕೊಳ್ಳೋ ಯೋಗ್ಯತೆ ನಮ್ಮದಲ್ಲ. ನಾವ್ಯಾರು? ಅವನ ನಾಮವನ್ನು ಕೀರ್ತನ ಮಾಡಿದರೆ ಅವನಿಗಾಗುವ ಲಾಭ ಏನು? ಸಂಕೀರ್ತನ ಮಾಡಿದರೂ ಕಣ್ಣೆತ್ತಿ ನೋಡದಂತೆ ಮುಖ ತಿರುಗಿಸಿಕೊಂಡರೆ ಮಾಡಬಹುದಾದರೇನು? ಆ ಸ್ವತಂತ್ರನಾದ ಭಗವಂತನಿಗೆ ಅದಕ್ಕೆ ಅವಕಾಶ ಕೊಡದಂತೆ ನಮ್ಮಿಂದ ಯಾವುದೇ ಪ್ರತಿಫಲದ ಅಪೇಕ್ಷೆ ಇಲ್ಲದಂತೆ ನಮ್ಮ ಹಿತಕ್ಕಾಗಿ ದೇವರು ಆದೇಶ ಮಾಡಿದ ಕರ್ತವ್ಯಗಳನ್ನು ಪಾಲಿಸಿದ ಮಾತ್ರಕ್ಕೆ ಸಂತುಷ್ಟನಾಗಿ ಪಾಪಗಳನ್ನು ಕಳೆದು ರೋಗಗಳನ್ನು ದೂರ ಮಾಡಿ ಉದ್ಧಾರ ಮಾಡ್ತಾನಲ್ಲ ಆ ಭಗವಂತ, ಅದೇನು ಕಾರುಣ್ಯ! ಕಾಲಿಯನ ವಿಷದಿಂದ ಕಲುಷಿತವಾದ ಯಮುನೆಯ ಜಲವನ್ನು ಕಾಲಿಯನನ್ನು ಕಾಲಿನಿಂದ ತೊಳೆದು ರಮಣಕ ದ್ವೀಪಕ್ಕೆ ಕಳಿಸಿ ಗೋಪಾಲಕರು ಯಮುನಾ ತೀರದಲ್ಲಿ ರಮಣ ಮಾಡುವಂತೆ, ಚಿಂತೆಯನ್ನು ಕಳೆದುಕೊಂಡು ನಿಶ್ಚಿಂತರಾಗಿ ಭಗವಂತನನ್ನು ಚಿಂತಿಸುವಂತೆ ಮಾಡಿದ ಶ್ರೀಕೃಷ್ಣ ಪರಮಾತ್ಮ. ನಾನಾ ರೀತಿಯ ವಿಷಗಳ ಬಾಧೆಯಿಂದ ಕಂಗಾಲಾದ ಗೋಪಾಲಕರು ನೀರಿನ ವಿಷ, ವನಸ್ಪತಿಗಳಲ್ಲಿ ವಿಷ, ಉಣ್ಣುವ ತಿನ್ನುವ ಆಹಾರದಲ್ಲಿ ದೋಷ, ನಾನಾ ರೀತಿಯ ಹಿಂಸ್ರ ಪಶುಗಳ ಹಿಂಸೆಯ ಭಯ, ರಾಕ್ಷಸರ ಭಯ, ಎಲ್ಲವುಗಳನ್ನು ಪರಿಹರಿಸಿ ನಿರೋಗಮಾಶು ಕೃತವಾನ್ ವ್ರಜಮಬ್ಜನಾಭಃ. ಗೋಕುಲವನ್ನು, ವೃಂದಾವನವನ್ನು, ಗೋಪಾಲಕರನ್ನು ರೋಗ ಭಯ ಮುಕ್ತರನ್ನಾಗಿ ಮಾಡಿದನಂತೆ ಶ್ರೀಕೃಷ್ಣ. ನಾವು ಗೋಪಾಲಕರಾಗಬೇಕಾಗಿದೆ. ಕೃಷ್ಣನ ರಕ್ಷಣೆ ದೊರೆಯುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಅವನು ಅಂದು ಕೃಷ್ಣ, ಇಂದು ಕೃಷ್ಣ, ಎಂದೆಂದಿಗೂ ಕೃಷ್ಣ. ನಾವು ಗೋಪಾಲಕರಾಗಬೇಕು ಅಷ್ಟೇ. ಗೋವುಗಳ ಸೇವೆಯನ್ನು ಮಾಡಬೇಕು, ಗೋವುಗಳಲ್ಲಿದ್ದ ದೇವತೆಗಳ ಸೇವೆಯನ್ನು ಮಾಡಬೇಕು, ಗೋಪಾಲಕರಾಗಬೇಕು, ಗೋಹತ್ಯೆಯನ್ನು ತಡೆಯಬೇಕು, ಗೋಪಾಲಕರಾಗಬೇಕು, ಗೋಗ್ರಾಸವನ್ನು ನೀಡಬೇಕು, ಗೋಪಾಲಕರಾಗಬೇಕು. ಗೋ ವೇದಗಳು ಶಾಸ್ತ್ರಗಳು ಗೋ ನಮ್ಮೆಲ್ಲರಿಗೆ ಉತ್ತಮವಾದ ಗತಿಯನ್ನು ನೀಡುವ ಜ್ಞಾನವನ್ನು ನೀಡುವ ಶಾಸ್ತ್ರಗಳು ಗೋ ಊರ್ಧ್ವಗತಿಗೆ ಶ್ರೇಷ್ಠ ಸ್ಥಾನಕ್ಕೆ ತಲುಪುವಂತೆ ಮಾಡುವ ಶಾಸ್ತ್ರಗಳೆಲ್ಲ ಗೋ ಅಂತಹ ಗೋವುಗಳ ಪಾಲನೆಯನ್ನು ಮಾಡಬೇಕು. ಭಗವಂತನ ಗೋ ಆದೇಶಗಳನ್ನು ಪಾಲಿಸಬೇಕು, ಗೋ ಪಾಲಕರಾಗಬೇಕು. ಕ್ಷುದ್ರರಾದ ಪಾಮರರಾದ ನಾವು ನಮ್ಮ ಮಾತನ್ನು ಕೇಳದ ವ್ಯಕ್ತಿ ಮಾತನ್ನು ಮೀರುವ ವ್ಯಕ್ತಿ ಮನೆಯಲ್ಲಿ ಇದ್ದರೆ ಅವನನ್ನು ಮಾತನಾಡಿಸೋದಿಲ್ಲ, ಕೆಲಸದಿಂದ ತೆಗೆದು ಆಚೆಗೆ ಕಳಿಸುವ ಆಲೋಚನೆಯನ್ನು ಮಾಡುತ್ತೇವೆ. ಜಗತ್ತಿನ ದೊರೆಯಾದ ನನ್ನ ದೊರೆಯಾದ ಅನಂತ ಉಪಕಾರಗಳನ್ನು ಸದಾಕಾಲ ಮಾಡುವ ಆ ಭಗವಂತನ ಗೋ ಆದೇಶದ ವಾಣಿಯನ್ನು ಮೀರಿ ಉಲ್ಲಂಘಿಸಿ ಅಹಂಕಾರದಿಂದ ಮೆರೆಯುವ ನಮ್ಮನ್ನು ಏನು ಮಾಡಬೇಕು? ದೇವರು ಯಾಕೆ ರಕ್ಷಣೆ ಮಾಡಬೇಕು? ನಾವು ಗೋ ಉಲ್ಲಂಘನೆ ಮಾಡುವವರಾಗಬಾರದು, ಗೋ ದೂಷಕರಾಗಬಾರದು, ಗೋ ಪಾಲಕರಾಗಬೇಕು. ಭಗವಂತನ ಆಜ್ಞೆಯನ್ನು ಪಾಲನೆ ಮಾಡುವ ಗೋಪಾಲಕರು ನಾವಾದಲ್ಲಿ ಭಗವಂತನ ದೇವತೆಗಳ ಸನ್ನಿಧಾನದಿಂದ ಕೂಡಿದ ಗೋವುಗಳ ಸೇವೆಯನ್ನು ಮಾಡುವವರು ನಾವಾದಲ್ಲಿ ಆ ಭಗವಂತ ಶ್ರೀಕೃಷ್ಣನಾಗಿ ರಕ್ಷಣೆ ಮಾಡುವುದಕ್ಕೆ ಸಿದ್ಧನಾಗಿದ್ದಾನೆ. ನಮ್ಮನ್ನು ಬಿಡೋದಿಲ್ಲ, ಎಂದಿಗೂ ಬಿಡೋದಿಲ್ಲ, ಎಂದಿಗೂ ಬಿಟ್ಟಿಲ್ಲ. ತಪ್ಪು ಮಾಡಿದ ತನ್ನ ಮಗನನ್ನು ಅಪ್ಪ ಸ್ವಲ್ಪ ಹೊತ್ತು ಕತ್ತಲೆಯ ಕೋಣೆಯಲ್ಲಿ ಕುಳ್ಳಿರಿಸಿ ಮತ್ತೆ ಪ್ರೀತಿಯಿಂದ ಬಾಚಿ ಬಿಗಿದಪ್ಪಿ ಮುತ್ತು ಕೊಟ್ಟು ಎತ್ತಿಕೊಂಡು ತುತ್ತುಣಿಸಿ ಪ್ರೀತಿಸುವಂತೆ ಪಾಪಿಗಳಾದ ತಪ್ಪು ಮಾಡಿದ ಮಕ್ಕಳನ್ನೆಲ್ಲ ಒತ್ತಟ್ಟಿಗೆ ಕತ್ತಲೆಯ ಕೋಣೆಯಲ್ಲಿ ಕೂಡಿಸಿದ ಆ ದೇವ ತಪ್ಪು ತಿದ್ದಿಕೊಂಡು ಸತ್ಯವನ್ನರಿತು ಕರ್ತವ್ಯವನ್ನು ತಿಳಿದು ಧರ್ಮದಿಂದ ವರ್ತನೆಯನ್ನು ಮಾಡಿದಾಗ ಮತ್ತೆ ಎತ್ತಿಕೊಂಡು ಮುದ್ದಾಡಿ ನಮ್ಮನ್ನು ರಕ್ಷಣೆ ಮಾಡುವುದರಲ್ಲಿ ಸಂಶಯವಿಲ್ಲ. ಇದು ಭಾವನೆಯಲ್ಲ, ಕಲ್ಪನೆಯಲ್ಲ, ಊಹೆಯಲ್ಲ. ಈ ಪಾಮರ ಜೀವ ನುಡಿಯುವ ನುಡಿಗಳಲ್ಲ. ಇದು ದೇವನ ನುಡಿ, ದೇವತೆಗಳ ನುಡಿ, ಋಷಿ ಮುನಿಗಳ, ಯೋಗಿಗಳ, ತಪಸ್ವಿಗಳ ನುಡಿ. ಅವರೆಲ್ಲರ ಅನುಭವದ ಪರಿಪಾಕದ ನುಡಿಗಳು. ಇದು ಸತ್ಯ, ಇದು ಪರಮಸತ್ಯ. ಸತ್ಯವನ್ನು ಕಾಣುವ ಕಣ್ಣು ನಮ್ಮಲ್ಲಿ ಬೇಕು. ಕ್ಷಣಕ್ಕೆ ಲಕ್ಷ ಲಕ್ಷ ಕೋಟಿ ಕೋಟಿ ಕಾರ್ಯಗಳು ನಮ್ಮ ದೇಹದಲ್ಲಿ ನಡೆಯಬೇಕು. ಅವುಗಳೆಲ್ಲವನ್ನು ಸದ್ದಿಲ್ಲದೆ ನಡೆಸುವ ಆ ಕೃಪಾಪೂರ್ಣನಾದ ಭಗವಂತನಿಗೆ ಇಷ್ಟು ಮಾಡಿದಾಗಲೂ ತಪ್ಪು ಮಾಡಿದ್ದಕ್ಕೇನಾದರೂ ಒಂದು ಸಣ್ಣ ನೋವು ಕಹಿ ಆದರೆ ಮಾತ್ರ ಅಯ್ಯೋ ದೇವ ಹೀಗೆ ಮಾಡಿದ ಅಂತ ದೂಷಿಸುವ ಕೃತಜ್ಞರು ನಾವು. ನಮ್ಮ ಕಣ್ಣಿಗೆ ಆ ದೇವನು ನಿರಂತರ ಮಾಡುವ ಅನಂತ ಉಪಕಾರಗಳು ಕಾಣಿಸೋದಿಲ್ಲ. ಹೊಟ್ಟೆಗೆ ಕೊಟ್ಟು, ಬಟ್ಟೆಗೆ ಕೊಟ್ಟು, ನೆಲೆ ನೀಡಿ, ಎಲ್ಲವನ್ನೂ ನೋಡಿಕೊಳ್ಳುವ ಒಬ್ಬ ಯಜಮಾನ ಏನೋ ತಪ್ಪು ಮಾಡಿದ್ದಕ್ಕೆ ಒಂದು ದಿನ ಊಟಕ್ಕೆ ಹಾಕಿಲ್ಲ ಅಂತ ಅದನ್ನೇ ಊರೆಲ್ಲ ಹೇಳಿಕೊಂಡು ತಿರುಗಿದ ಒಬ್ಬ ಮನುಷ್ಯನಂತೆ ಅನಂತ ಅನಂತ ಉಪಕಾರಗಳನ್ನು ಮಾಡಿ ತಪ್ಪು ಮಾಡಿದಾಗ, ಪಾಪಗಳನ್ನು ಮಾಡಿದಾಗ ಅವುಗಳ ಪ್ರತಿಫಲವನ್ನು ಭಗವಂತ ಒಂದು ಬಾರಿ ತೋರಿಸಿದರೆ ಅದನ್ನೇ ನೆನಪಿನಲ್ಲಿಟ್ಟುಕೊಂಡು ದೇವರನ್ನು ದೂಷಣೆ ಮಾಡಿದರೆ ಅವನಂತಹ ಅಜ್ಞಾನಿ ಪ್ರಪಂಚದೊಳಗೆ ಯಾರೂ ಇಲ್ಲ. ದೇವರು ಕೊಡೋ ಕಷ್ಟನೋ ದುಃಖನೋ ನಮ್ಮ ಒಳಿತಿಗಾಗಿ. ಅಕ್ಕ ಸಾಲಿಗ ಬ ಬಂಗಾರವನ್ನು ಬೆಂಕಿಯಲ್ಲಿ ಹಾಕೋದು, ಪೆಟ್ಟು ಕೊಡೋದು, ಆ ಬಂಗಾರದ ಬೆಲೆ ಬೆಳೆಸೋದಕ್ಕೆ. ನಮ್ಮ ಬೆಲೆ ಬೆಳೆಸೋದಕ್ಕೆ, ನಮ್ಮ ಹೊಲಸು ಕಳಚೋದಕ್ಕೆ ಭಗವಂತ ಕಷ್ಟಗಳನ್ನು ತೋರಿಸ್ತಾನೆ. ಆ ಭಗವಂತನೇ ಮತ್ತೆ ಪರಿಹಾರ ಮಾಡ್ತಾನೆ. ವಿಶ್ವಾಸವಿರಲಿ, ಶ್ರದ್ಧೆ ಇರಲಿ, ಉಪಾಸನೆ ಸಾಗಲಿ, ಸಂಕೀರ್ತನ ನಡೆಯಲಿ, ಸೇವೆ ಮುಂದುವರೆಯಲಿ, ಕೊರತೆ ಇಲ್ಲ, ಚಿಂತೆ ಇಲ್ಲ, ಭರವಸೆ ಇದೆ. ನಿಶ್ಚಿಂತತೆ ಇದೆ. ಇದು ರಾಜಮಾರ್ಗ. ಜ್ಞಾನಿಗಳು ನಡೆದ ದಾರಿ. ಎಲ್ಲರ ಬುದ್ಧಿಯನ್ನು ಪ್ರಚೋದನೆ ಮಾಡುವ ಆ ಸ್ವಾಮಿ, ಈ ಸಾಧನ ಶರೀರವನ್ನು ರಕ್ಷಣೆ ಮಾಡಿಕೊಳ್ಳುವುದಕ್ಕೆ ಬುದ್ಧಿಯನ್ನು ಎಲ್ಲರಿಗೂ ಚೆನ್ನಾಗಿ ಪ್ರಚೋದನೆ ಮಾಡಲಿ. ಇನ್ನೊಬ್ಬರ ಸಾಧನೆಯನ್ನು, ಸಾಧನ ಶರೀರವನ್ನು ಹಾಳು ಮಾಡುವ ದುರ್ಬುದ್ಧಿಯನ್ನು ಯಾರಿಗೂ ಕೊಡುವುದು ಬೇಡ. ಅವರ ದುರ್ಬುದ್ಧಿ, ದುರಾಲೋಚನೆಗಳು ಫಲಿಸುವುದು ಬೇಡ. ಸದ್ಬುದ್ಧಿ, ಸದ್ವಿಚಾರಗಳು ಬೆಳೆಯಲಿ, ಅವುಗಳೇ ಫಲಿಸಲಿ. ಎಲ್ಲರೂ ಸಜ್ಜನರು ಸುಖವಾಗಿರಲಿ. ಸಾಧಕರಾಗಲಿ, ಪರೋಪಕಾರಿಗಳಾಗಲಿ, ಪರೋಪಕಾರ ಮಾಡುವ ಸದ್ಬುದ್ಧಿಯನ್ನು ನೀಡಿ, ಪರೋಪಕಾರವನ್ನು ಮಾಡಿಸಿ ನಮ್ಮನ್ನು ಪುಣ್ಯವಂತರನ್ನಾಗಿ ಮಾಡೋದಕ್ಕೆ ದೇವರು ಅವಕಾಶ ಕಲ್ಪಿಸಿಕೊಡ್ತಾನೆ ಅಂತ ಭಾವಿಸಿ ಅಂತಹ ಭಗವಂತನ ಅನಂತ ಉಪಕಾರಗಳನ್ನು ನೆನೆಯೋಣ. ತುಂಬು ಭರವಸೆಯಿಂದ ನಂಬೋಣ. ಪಾಪಗಳನ್ನು ಕಳೆದುಕೊಳ್ಳೋಣ. ಪುಣ್ಯವನ್ನು ಸಂಪಾದನೆ ಮಾಡೋಣ. ರೋಗ ರುಜಿನಗಳಿಂದ ದೂರ ಆಗೋಣ. ಯೋಗ ಭಜನೆಗಳಿಗೆ ಹತ್ತಿರ ಆಗೋಣ. ಆ ಭಗವಂತನ ಕೃಪೆ ಎಲ್ಲರ ಮೇಲೆ ಇರಲಿ. ಮೂಲರಾಮ ದಿಗ್ವಿಜಯರಾಮ ವೇದವ್ಯಾಸ ದೇವರು ಅಮೃತ ಧಾರೆಯ ಸುರಿಸುವ ಧನ್ವಂತರಿ ಮುಖ್ಯಪ್ರಾಣದೇವರು ಎಲ್ಲ ತತ್ವಾಭಿಮಾನಿ ದೇವತೆಗಳು ಋಷಿ ಮುನಿಗಳು ಗುರುಗಳು ಯತಿಗಳು ದಾಸರು ಎಲ್ಲರ ಕೃಪೆ ಆಶೀರ್ವಾದ ಸದಾಕಾಲ ಇರಲಿ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣಮಸ್ತು. ಜೈ ಶ್ರೀರಾಮ್.